ಮಾಡಿರುವುದು ಸಂವಿಧಾನ ವಿರೋಧಿ, ಬಿಜೆಪಿ ಆಕ್ಷೇಪ. ಬೆಂಗಳೂರಿನಲ್ಲಿ ನಾಳೆ ಬಿಜಿಎಸ್ನ ನೂತನ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಭಾರತದ ಕಾಫಿ ರಫ್ತು ಪ್ರತಿಶತ 40% ವೃದ್ಧಿ, ಒಡಿಶಾ ಈಶಾನ್ಯ ರಾಜ್ಯಗಳಲ್ಲಿ ಕಾಫಿ ಬೆಳೆಯುವ ಬಗ್ಗೆ ಪ್ರಯೋಗ. ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ, ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ದ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮೆಗಾಹರ್ಟ್ಸ್ಗಳಲ್ಲಿ ಇದು ನಿಮ್ಮ ಆತ್ಮೀಯ ಅಭಿಮಾನದ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ ಸರಿಯಾಗಿ 6:50:30. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಸರಣಿಯಲ್ಲಿ ಹೈನುರಾಸು ಕರುಗಳ ಆರೈಕೆ ಮತ್ತು ನಿರ್ವಹಣೆಯ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ರಾಜಾ ಶೈಲೇಶ್ ಎನ್ಎಂ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ಆತ್ಮೀಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈನುರಾಸು ಕರುಗಳ ಆರೈಕೆ ಮತ್ತು ನಿರ್ವಹಣೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ಕರುಗಳು ಮುಂದಿನ ಹೈನುರಾಸುಗಳಾಗಿರ್ತವೆ ಅಥವಾ ನಮಗೆ ದುಡಿಲಿಕ್ಕೆ ಬೇಕಾದಂತಹ ಎತ್ತು ಮತ್ತು ಹೋರಿಗಳಾಗ್ತಕ್ಕಂಥದ್ದು ಕೂಡ ಇವತ್ತಿನ ಕರುಗಳು. ಈ ಕರುಗಳನ್ನ ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ನಾವು ಪೋಷಣೆಯನ್ನ ಆರೈಕೆಯನ್ನ ಮಾಡಿದರೆ ಅವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಗುಣಮಟ್ಟದ ಹಾಗೂ ನಮಗೆ ಉಪಯೋಗ ಮಾಡುವಂತಹ ಹೈನುರಾಸುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಆರಂಭದಲ್ಲಿಯೇ ನಾವು ಸರಿಯಾದ ಪೋಷಣೆಯನ್ನು ಮಾಡಲಿಲ್ಲ ಅಂತ ಅಂದಾಗ ನಮಗೆ ಅದರಿಂದ ಅಷ್ಟಾಗಿ ಲಾಭ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹೈನುರಾಸುಗಳ ಕರುಗಳನ್ನು ಹೇಗೆ ಆರೈಕೆ ಮಾಡಬೇಕು ಮತ್ತು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅಂಗರಚನಾಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎಂ ರಾಜಾ ಶೈಲೇಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಸಾಮಾನ್ಯವಾಗಿ ಗೊತ್ತು ಎಲ್ಲ ಕರುಗಳನ್ನು ಯಾವುದನ್ನ ಕರು ಅಂತೇಳಿ ಕರಿತೀವಿ ಅಂತೇಳಿ, ತಮ್ಮ ಒಂದು ವೈಜ್ಞಾನಿಕವಾಗಿ ಯಾವ ಪ್ರಾಣಿಗಳನ್ನ ಕರುಗಳು ಅಂತೇಳಿ ಕರಿತೀವಿ? ಸಾಮಾನ್ಯವಾಗಿ ಹಸು ಸಾಕಿರೋರು ಅಥವಾ ದನಗಳನ್ನು ಸಾಕಿರೋರು ಆಡುಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅದು ಗರ್ಭ ಧರಿಸಿದ ನಂತರ ಗರ್ಭಾವಸ್ಥೆಯಿಂದ ತನ್ನ ಗರ್ಭದಲ್ಲಿ ಬೆಳವಣಿಗೆಯಾದ ಒಂದು ಮುಂದೆ ಬರುವ ಪೀಳಿಗೆ ಅದು ಜನನ ಹೊಂದದ ದಿನದಿಂದ ಅದನ್ನ ಕರು ಅಂತ ಕರೀತಾರೆ. ಅದು ಸಾಮಾನ್ಯವಾಗಿ 1 ವರ್ಷದವರೆಗೂ ಕರುನ ಕರು ಅಂತಾನೆ ಕರೆಯೋತರ, ಹುಟ್ಟಿದ ದಿನದಿಂದ 1 ವರ್ಷದವರೆಗೂ ಅದರೊಳಗೆ ಕೆಲವರು ಮಣಕ ಅಂತ ಕರೀತಾರೆ ಆತರ. ಬಟ್ ಬೆಳವಣಿಗೆಯಲ್ಲಿ ಸಾಧಾರಣವಾಗಿ ನಾವು ಕರೆಯುವಂತಹ ಪದನೇ ಕರು. ಸೊ ಈ ಕರು ಆಡುಭಾಷೆಯಲ್ಲಿ ಅಥವಾ ನಾಣ್ಣುಡಿಯಲ್ಲಿ ಹೇಳ್ದಂಗೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳ ತರ. ಯಾವುದೇ ಒಂದು ಕರು ಮುಂದೆ ಹಸುವಾಗುತ್ತೆ, ಆ ಹಸುವಾಗಬೇಕಾದ್ರೆ ಆ ಕರುನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಿರ್ವಹಣೆ ಮಾಡಿದ್ರೆ ಮುಂದೆ ಒಳ್ಳೆ ಹೈನುರಾಸ ಆಗ್ಬಹುದು ಅಥವಾ ಒಳ್ಳೆ ಹೋರಿ ಆಗ್ಬಹುದು ಅಥವಾ ಮುಂದೆ ಒಳ್ಳೆ ಎತ್ತ ಆಗ್ಬೋದು. ಈ ನಿಟ್ಟಿನಲ್ಲಿ ನಾವು ಕರುನ ಪಾಲನೆಯನ್ನು ಮಾಡಬೇಕು, ಅದರದ್ದು ಪೋಷಣೆಯನ್ನು ಮಾಡಬೇಕು, ಅದರ ನಿರ್ವಹಣೆಯನ್ನು ಮಾಡಬೇಕು. ಕರುಗಳ ಪಾಲನೆಯನ್ನ ತಾವು ಹೇಗೆ ವ್ಯಾಖ್ಯಾನಿಸ್ತೀರಿ? ಹಾ ಸರ್, ಮೊದಲೇ ಹೇಳ್ದಂಗೆ ಒಂದು ಹಸು ತನ್ನ ಗರ್ಭಾವಸ್ಥೆಯಲ್ಲಿದ್ದಾಗ ಆ ಹಸುಗೆ ಸರಿಯಾದ ರೀತಿಯ ಆಹಾರವನ್ನು ಕೊಟ್ಟು ಅದಕ್ಕೆ ಸರಿಯಾದ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಅಂದರೆ ಲಸಿಕೆಗಳನ್ನು ಅಥವಾ ಜಂತುನಾಶಕ ಔಷಧಿಯನ್ನು ಕೊಟ್ಟು ಅದರ ಬೆಳವಣಿಗೆ ಕುಂಠಿತಗೊಂಡದೇ ಅದು ಚೆನ್ನಾಗಿರಬೇಕು, ಬೆಳೀತಿರೋ ಕರುಗೆ ತನ್ನ ಮೈಯಲ್ಲಿರೋ ಒಂದು ಅಂಶನ ಜಾಸ್ತಿ ಕಳೆದನೆ ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ಅಂತೀವಿ, ನೆಗೆಟಿವ್ ಬ್ಯಾಲೆನ್ಸ್ ಆ ಥರ ಅಫೆಕ್ಟ್ ಆದಾಗ ಹಸು ತನ್ನ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿರುವ ಹಸುಗೆ ನಾವು ಆರೈಕೆ ಚೆನ್ನಾಗಿ ಮಾಡಬೇಕು. ಅಂದರೆ ಗರ್ಭಧರಿಸೋಕ್ಕಿಂತ ಮುಂಚೆನೆ ಹಸುಗಳಿಗೆ ಜಂತಿನ ಔಷಧಿ ಕೊಟ್ಟಿರೋದು, ಗರ್ಭಧರಿಸಿದ ನಂತರ 6 ತಿಂಗಳಾದ್ಮೇಲೆ ಅಥವಾ 7 ತಿಂಗಳಾದ್ಮೇಲೆ ಮತ್ತೆ ಜಂತಿನ ಔಷಧಿ ಕೊಡುವಂತ ಒಂದು, ಆಮೇಲೆ ಸರಿಯಾದ ರೀತಿಯಲ್ಲಿ ಆಹಾರ ಯಾವುದಾಗ್ಲಿ ತಿಂಡಿ ಅಥವಾ ಖನಿಜ ಮಿಶ್ರಣ ಹಾಗೆ ಹಸಿ ಹುಲ್ಲು ಒಣ ಹುಲ್ಲು ಅದನ್ನೆಲ್ಲ ಕೊಡ್ತಾ ಬಂದಾಗ ಹಸು ತುಂಬಾ ಚೆನ್ನಾಗಿ ಬೆಳವಣಿಗೆ, ಇದ್ರ ಜೊತೆಗೆ ಗರ್ಭದಲ್ಲಿರುವಂತ ಕರುನು ಬೆಳವಣಿಗೆ ಚೆನ್ನಾಗಿ ಹೊಂದುತ್ತೆ. ಹಾಗಾಗಿ ಅನಗತ್ಯವಾಗಿ ಕಂಡಲ್ಲಿ ಹಸುನ ಮೇಯಕ್ ಬಿಟ್ಟಾಗ ಕೆಲವೊಂದು ಟೈಮಲ್ಲಿ ವಿಷಕಾರಕ ವಸ್ತುಗಳು ಇರಬಹುದು ಅಥವಾ ವಿಷಕಾರಕ ಗಿಡಗಳನ್ನು ಅದನ್ನೇನಾರ ತಿಂದಾಗ ಹುಟ್ಟಿದ ಕರು ಬೆಳವಣಿಗೆಯಲ್ಲಿ ತೊಂದರೆಗಳನ್ನು ತೋರಿಸುತ್ತೆ ಅಥವಾ ಬೆಳೀತಾ ಗರ್ಭದಲ್ಲೇ ತೊಂದರೆಗಳನ್ನು ತೋರಿಸಿ ಕರು ಹಾಕುವ ಟೈಮಲ್ಲಿ ಅಥವಾ ಸಮಯದಲ್ಲಿ ಕರುವಿನ ತೊಂದರೆಗಳನ್ನ ನಾವು ನೋಡಬಹುದು. ಅಂದ್ರೆ 4 ಕಾಲುಗಳಿರ್ಬೇಕು, ಅದ್ರ ಬದಲು ಒಂದು ಎಕ್ಸ್ಟ್ರಾ ಇನ್ನೊಂದು ಕಾಲು ಬರೋದು, 5 ಕಾಲು ಇರುವಂತದ್ದು ಅಥವಾ 2 ತಲೆ ಇರ್ಬೋದು ಅಥವಾ 2 ಕಣ್ಗಳನ್ನು ಕೂಡಿ ಒಂದೇ ಕಣ್ಣಾಗಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಹಸುನ ಚೆನ್ನಾಗಿ ನಾವು ನಿರ್ವಹಣೆ ಮಾಡಿದ್ರೆ ಹುಟ್ಟುವಂತ ಕರು ತುಂಬಾ ಚೆನ್ನಾಗಿ ಬೆಳವಣಿಗೆ ಒಂದು ಅದು 35-40 ಕೆಜಿ ತೂಕದವರೆಗೂ ಇರುವಂತಹ ಸಾಧ್ಯತೆಗಳಿರುತ್ತೆ. ಇದು ಕರುವಿನ ಒಂದು ಲಕ್ಷಣನು ಕೂಡ. ಸೊ ಹುಟ್ಟಿದ ಕರು ಅದು ಹುಟ್ಟುವ ಮುಂಚೆ ಏನು ಗರ್ಭಾವಸ್ಥೆಯಲ್ಲಿರೋ ಹಸುನ ಚೆನ್ನಾಗಿರುವಂತ ಕೊಟ್ಟಿಗೆ ಜಾಗದಲ್ಲಿ ಹಗ್ಗ ಸ್ವಲ್ಪ ಜಾಸ್ತಿ ಉದ್ದ ಬಿಟ್ಟು ಒಣಗಿರೋ ಜಾಗ ಆಮೇಲೆ ಏನು ಕಾಲು ಜಾರ್ಲಿಲ್ಲ ತರ ಒಣ ಜಾಗದಲ್ಲಿ ಕೊಟ್ಟಿಗೆಯಲ್ಲಿ ನಾವು ಗರ್ಭ ಧರಿಸಿದ ಹಸುವನ್ನು 1 ಅಥವಾ 2 ವಾರ ಮುಂಚೆನೆ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ನಿಗಾದಲ್ಲಿರೋ ತರ ನಾವು ನೋಡ್ಕೊಂಡಾಗ ಕರು ಹಾಕಿದ ಟೈಮು ಅಥವಾ ಸಮಯ ನಮಗೆ ತಿಳಿದು ಬರುತ್ತೆ. ಕರು ಹಾಕಿದ ನಂತರ ಮತ್ತೆ ನಿರ್ವಹಣೆ ಅದನ್ನ ನಾನು ಹಂತ ಹಂತವಾಗಿ ಹೇಳ್ತೀನಿ. ಈಗ ಕರುಗಳ ನಿರ್ವಹಣೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತ ಅಂದ್ರೆ ನಾವು ಅದಕ್ಕೆ ಗಿಣ್ಣ ಹಾಲನ್ನ ಕುಡಿಸೋದ್ರಿಂದ ಪ್ರಾರಂಭ ಆಗುತ್ತೆ. ಈ ಗಿಣ್ಣ ಹಾಲಿನ ಮಹತ್ವ ಏನು, ಎಷ್ಟು ಪ್ರಮಾಣದಲ್ಲಿ ಯಾವಾಗಿನಿಂದ ಕುಡಿಸಬೇಕು, ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ನಾನು ಮೊದಲನೇ ಹೇಳ್ದಂಗೆ ಹೈನುಗಾರಿಕೆ ಅಥವಾ ಹೈನು ರಾಸುಗಳ ನಿರ್ವಹಣೆಯಲ್ಲಿ ಅದು ಗರ್ಭ ಧರಿಸಿದಾಗ ಕೊನೆ ಇನ್ನೇನು ಅದು ಪ್ರಸವ ಸಮಯ ಬರುತ್ತಲ್ಲ ಅವಾಗ ಆ ಸಾಕುವಂತ ಓನರ್ ಏನಂತೀವಿ ಮಾಲೀಕರು ಹಸು ಬಗ್ಗೆ ನಿಗಾ ವಹಿಸಿರ್ಬೇಕು. ಕರು ಅದು ರಾತ್ರಿನೇ ಹಾಕ್ಬೋದು ಅಥವಾ ಬೆಳಗಿನ ಜಾವನೇ ಹಾಕ್ಬೋದು. ಆ ಟೈಮಲ್ಲಿ ಏನು ಅಂದ್ರೆ ಕರು ಹಾಕಿರೋ ಅಂತ ಜಾಗ ಸರಿಯಾಗಿದ್ದು ಕರು ಹಾಕಿದ 15-30 ನಿಮಿಷದೊಳಗೆ ಗಿಣ್ಣ ಹಾಲನ್ನು ಕರುವಿಗೆ ಕುಡಿಸ್ಬೇಕು. ಅದು ಕುಡಿಸೋದಕ್ಕಿಂತ ಮುಂಚೆ ಕೆಚ್ಚಲನ್ನು ತೊಳೆಯೋದಾಗ್ಲಿ ಆಮೇಲೆ ಜಾಗವನ್ನು ಕ್ಲೀನ್ ಇಟ್ಬಿಟ್ಟು ಕರುವಿಗೆ ಗಿಣ್ಣ ಹಾಲು ಕುಡಿಸೋ ವ್ಯವಸ್ಥೆ ಮಾಡಬೇಕು ಸರ್. ಅದು ದೇಹ ತೂಕಕ್ಕೆ ಅನುಗುಣವಾಗಿ 2.5-3 ಲೀಟರ್ ಕುಡಿಸ್ಬೋದು. ಅಂದ್ರೆ ಕರುವಿನ ದೇಹದ ತೂಕದ 10% ಹಾಲನ್ನು ಕುಡಿಸ್ಬೇಕು ಗಿಣ್ಣ ಹಾಲು. ಸೊ ಹುಟ್ಟಿದ ತಕ್ಷಣ ಅಂದ್ರೆ 15-30 ನಿಮಿಷದೊಳಗೆ ಏನಕ್ಕೆ ಗಿಣ್ಣ ಹಾಲು ಕುಡಿಸ್ಬೇಕು ಅಂದ್ರೆ ಅದರೊಳಗೆ ಇಮ್ಯುನೋಗ್ಲಾಬುಲಿನ್ಸ್ ಅಂತ ಇರುತ್ತೆ ಗಿಣ್ಣ ಹಾಲಲ್ಲಿ, ಅದು ರೋಗ ನಿರೋಧಕ ಶಕ್ತಿ ಹೆಚ್ಚು ಕೊಡುವಂಥದ್ದು. ಜೊತೆಗೆ ಅದರಲ್ಲಿರೋ ಸಸಾರಜನಕ ಪ್ರೋಟೀನ್ ಅಂತ ಏನಂತೀವೋ ಅದು ಮಾಮೂಲಿ ಹಾಲಿಗಿಂತ 7-8 ಪಟ್ಟರಷ್ಟು ಜಾಸ್ತಿ ಇರುತ್ತೆ ಅಥವಾ 5-7 ಪಟ್ಟರಷ್ಟು. ಆಮೇಲೆ ಅದು ಒಂಥರ ಕರುಗೆ ಲ್ಯಾಕ್ಸಿಟಿವ್ ಫುಡ್ ಅಂದ್ರೆ ತಾನು ಹೊಟ್ಟೆಯಲ್ಲಿರುವಂತ ಏನು ಮ್ಯುಕೋನಿಯಂ ಅಂತೀವಿ ಮೊದಲನೇ ಸಗಣಿನ ಹೊರಗಡೆ ಹಾಕೋದಕ್ಕೋಸ್ಕರ ಇದು ಲ್ಯಾಕ್ಸಿಟಿವ್ ಆಗಿ ಅಂದ್ರೆ ಒಂಥರ ಜುಲಾಬಿನ್ ತರ ಇರುತ್ತೆ ಸ್ಲಿಪ್ಪರಿ ತರ. ಕೊಲೆಸ್ಟ್ರಮ್ ಅಂದ್ರೆ ಗಿಣ್ಣಲ್ಲಿ ಕುಡಿದಾಗ ಕರುಳೊಳಗಿರುವಂತ ಡೈಜೆಸ್ಟೆಡ್ ಫುಡ್ ಹೊರಗಡೆ ಬಂದು ಅಂದ್ರೆ ಅರ್ಗಿರುವಂತ ಆಹಾರ ಹೊರಗಡೆ ಸಗಣಿಯಾಗಿ ಹೊರಗಡೆ ಬರುತ್ತೆ. 15-30 ನಿಮಿಷದೊಳಗೆ ಏನಕ್ಕೆ ಹಾಲು ಕುಡಿಸ್ಬೇಕು ಅಂದ್ರೆ ಹುಟ್ಟಿದ ಕರುವಿನ ಕರುಳು ಅದರೊಳಗೆ ಎಪಿಥೀಲಿಯಂ ಅಂತ ಅಂತೀವಿ ಅಂದ್ರೆ ಮೇಲ್ಪದರ, ಕರುಳಿನಲ್ಲಿ ಮೇಲ್ಪದರ ಇರುತ್ತದೆ. ಸೊ ಆ ಪದರದಲ್ಲಿ ಗಿಣ್ಣ ಹಾಲಿನಲ್ಲಿ ಏನಿರುತ್ತಲ್ಲ ರೋಗ ನಿರೋಧಕ ಶಕ್ತಿ ಇಮ್ಯುನೋಗ್ಲಾಬುಲಿನ್ಸ್ ಅಥವಾ ಜೀವಸತ್ವಗಳು ತಾವಾಗೆ ಬೇಗ ಹಸುವಿನ ಶರೀರಕ್ಕೆ ಸೇರಲಿಕ್ಕೆ ರಕ್ತದ ಮೂಲಕ ಅದರಲ್ಲಿ ತೂತ ರಂಧ್ರಗಳಿರುತ್ತೆ ಕರಳಲ್ಲಿ. ಅದು 30 ನಿಮಿಷ ಅಥವಾ 1 ಗಂಟೆ ನಂತರ ನಾವೇನಾರು ಕೊಡ್ತಾ ಹೋದ್ರೆ ಆ ರಂಧ್ರ ಸಣ್ಣದಾಗ್ತಾ ಬರುತ್ತೆ. ಅದು ಕರುವಿನ ದೇಹಕ್ಕೆ ಆ ಗಿಣ್ ಹಾಲಿನ ಒಂದು ರೋಗ ನಿರೋಧಕ ಶಕ್ತಿಯಾಗ್ಲಿ ಜೀವಸತ್ವಗಳಾಗ್ಲಿ ಅದು ಬೇಗ ದೇಹಕ್ಕೆ ಸೇರ್ಕೊಳಲ್ಲ. ಹಾಗಾಗಿ ಕೆಲವು ಕರುಗಳನ್ನ ನೀವು ಗಮನಿಸಿರ್ತೀರಾ, ಬಡಕ್ಲಾಗೆ ಇರ್ತವೆ, ಸರಿಯಾಗಿರೋ ಹಾಲು ಆಮೇಲೆ ಕೊಟ್ಟರು ಅವು ಬೆಳವಣಿಗೆ ಇರಲ್ಲ. ಹಾಗಾಗಿ ಮಿನಿಮಮ್ ಅಂದ್ರೆ ನಮ್ಗೇನಾದ್ರೂ ಒಂದು ಸಮಯ ಸಂದರ್ಭಕ್ಕೆ ನಾವು ಅಲ್ಲಿ ಇರಲಿಲ್ಲ ಅಂದ್ರು ಕನಿಷ್ಠ ಪಕ್ಷ 3-4 ಗಂಟೆಯೊಳಗೆ ಗಿಣ್ಣಲ್ಲಿ ಕುಡಿಸ್ಲೇಬೇಕು. ಸೊ ಇದು ಸ್ವಾಭಾವಿಕವಾಗಿ ದೇವರು ಸೃಷ್ಟಿಸಿದ ಒಂದು ಪದಾರ್ಥ. ಹಾಗಾಗಿ ಕರುಗಳನ್ನು ಅದನ್ನ ತನ್ನ ದೇಹಕ್ಕೆ ಸೇರಿಸ್ಕೊಳಕ್ಕೋಸ್ಕರ ಇಷ್ಟೇ ಪ್ರಮಾಣದ ಗಿಣ್ಣ ಹಾಲು ಇಷ್ಟೇ ಸಮಯದೊಳಗೆ ಕೊಡಬೇಕು ಅಂತ ಇದೆ. ಅದ್ರ ನಂತರ 2ನೇ ದಿನ 3ನೇ ದಿನ ಹಾಗೆ ಕಂಟಿನ್ಯೂ ಅದೇ ಗಿಣ್ಣಲ್ಲಿ ಕೊಡಬಹುದು. ಅದು ಕರು ದೇಹದ 10% ದೇಹದ ತೂಕಕ್ಕೆ ಅನುಗುಣವಾಗಿ, ಈಗ 40 ಕೆಜಿ ಇರುವಂತ ಕರುಗೆ 4 ಕೆಜಿ ಕೊಡಬಹುದು. ಆತರ 9 ದಿನದವರೆಗೂ ಗಿಣ್ಣ ಹಾಲನ್ನು ಕೊಡಬಹುದು. ಕರು ಸಾಕುವಂತಹ ವಿಧಾನಗಳು ಯಾವ್ಯಾವ ಇದಾವೆ ಪರಿಚಯ ಮಾಡ್ಕೊಳ್ಳಿ ಸರ್. ಅದೇ ಮೊದಲೇ ಹೇಳಿದಾಗೆ ಕರು ಹುಟ್ಟಿದ ತಕ್ಷಣ ಅದರಲ್ಲಿ ಮೂಗಿನ ಹೊರಳೆ ಏನಂತೀವಲ್ಲ ಮೂಗಿನ ಹೊರಳೆ ಆಗಿರ್ಬೋದು, ಅದಕ್ಕೆ ಲೋಳೆ ಪದರ ತರದ ಮೂಗ್ ಮೇಲೆಲ್ಲ ಕೂತ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಏನ್ ಮಾಲೀಕರು ಇರ್ತಾರಲ್ಲ ಅಥವಾ ಕರು ಅಥವಾ ಹಸು ನೋಡ್ಕೊಳೋಂಥವ್ರು ಹುಟ್ಟಿದ ಕರುನ ಬೇಗ ಅದ್ರ ಮೂಗ್ ಮೇಲಿರುವಂತ ಲೋಳೆ ಪದರವನ್ನು ಸೀಟ್ ತೆಗಿಬೇಕು, ಆಮೇಲೆ ಎದೆ ಭಾಗ ಎಲ್ಲ ಉಜ್ಜಬೇಕು. ಅದಾದ್ಮೇಲೆ ಅದು ಸ್ವಾಭಾವಿಕವಾಗಿ ಉಸಿರಾಡಕ್ಕೆ ಶುರು ಮಾಡುತ್ತೆ. ಅದೇನಾರ ಅಕಸ್ಮಾತ್ ಉಸಿರಾಡಕ್ಕೆ ಕಷ್ಟ ಪಡ್ತಾ ಇದೆ ಅಂದ್ರೆ ಎರಡೂ ಹಿಂಗಾಲ್ಗಳನ್ನ ಎತ್ತಿ ಹಿಡ್ಕೊಂಡು ಅದನ್ನ ಸ್ವಲ್ಪ ಜೋಕಾಲಿ ತರ ಕೈಯಲ್ಲಿ ಹಿಂಗ್ ಮಾಡಿದಾಗ ಕಟ್ಕೊಂಡಿರುವಂತ ಲೋಳೆ ಮೂಗೊಳಗೆ ಹೊರಗಡೆ ಬರುತ್ತೆ. ಆಮೇಲೆ ಆ ಕರುನ ತಾಯಿ ಬಳಿ ಬಿಡಬೇಕು. ತಾಯಿ ತನ್ನ ಬಾಯಿಯಿಂದ ನಾಲ್ಗೆ ಹೊರ ಚಾಚಿ ಅದು ಮೈಯನ್ನ ನೆಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತದೆ. ಅದಾವಾಗ ಏನಾಗುತ್ತೆ ಅದಕ್ಕೆ ಉಸಿರಾಟಕ್ಕೆ ಪ್ರತಿಕ್ರಿಯೆ ಕೊಟ್ಟಂಗೆ ಕರುವಿಗೆ. ಅಕಸ್ಮಾತ್ ಕೆಲವೊಂದು ಹಸುಗಳು ಕರುಗಳನ್ನ ಮುಟ್ಟಕ್ಕೆ ಹೋಗಲ್ಲ. ಸೊ ಅವಾಗ ಆ ಲೋಳೆನ ಹಸು ಬಾಯಿಗೆ ಉಜ್ಜಬೇಕು, ಇಲ್ಲ ಅಂದ್ರೆ ಕರು ಮೈ ಮೇಲೆ ಉಪ್ಪಿನ ಪುಡಿ ಅಥವಾ ಪುಡಿ ಉಪ್ಪು ಉಪ್ಪನ್ನ ಸವರ್ಬೇಕು. ಸವರಿರುವಂತ ಉಪ್ಪನ್ನ ಹಸು ನೆಕ್ಕಕ್ಕೆ ಸ್ಟಾರ್ಟ್ ಮಾಡಿದಾಗ ಅದೊಂದು ನಾವು ಪ್ರೇರೇಪಿಸ್ದಂಗೆ, ಹಸು ಕರು ನೆಕ್ಕದಕ್ಕೋಸ್ಕರ ಸಹಾಯ ಮಾಡ್ದಂಗೆ, ಅವಾಗ ಸ್ವಾಭಾವಿಕವಾಗಿ ಕರುನು ಉಸಿರಾಡೋದನ್ನ ಸ್ಟಾರ್ಟ್ ಮಾಡುತ್ತೆ, ಜೊತೆಗೆ ಕರು ಬಗ್ಗೆ ಕೇರ್ ಹಸು ತೋರಿಸುತ್ತೆ. ಇನ್ನು ಹಾಲು ಕುಡಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ, ಮೊದಲ ಆಹಾರ ಹಾಲೇ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹಾಲು ಕುಡಿಸ್ತಕ್ಕಂತಹ ವಿಧಾನಗಳು ಯಾವ್ಯಾವು? ಈಗ ಆಧುನಿಕ ಹೈನುಗಾರಿಕೆ ಪದ್ಧತಿಯಲ್ಲಿ ಹೆಚ್ಚು ಹಸುಗಳನ್ನು ಸಾಕಿದ್ರೆ ಆ ಹಸು ಹಾಲು ಕರೆಯೋದಕ್ಕೆಲ್ಲ ತೊಂದರೆ ಆಗ್ಬಹುದು ಅಂತ ಏನ್ ಮಾಡ್ತಾರೆ, ಕರುನ ತಾಯಿಯಿಂದ ಬೇರ್ಪಡಿಸೋದು ಸಾಮಾನ್ಯವಾಗಿ ನೋಡಿರ್ತೀರ. ಅಂದ್ರೆ ಹೈನು ರಾಸುಗಳಲ್ಲಿ ಮಾತ್ರ ಮೊದಲನೇ ದಿನದಿಂದನೇ ಕರುನ ಬೇರ್ಪಡಿಸ್ತಾರೆ, ಯಾಕಂದ್ರೆ ಕರು ಕೆಚ್ಚಲಿಗೆ ನೋವು ಮಾಡಬಹುದು, ಗಾಯ ಮಾಡಬಹುದು, ಅಥವಾ ಹಾಲಿನ ಪ್ರಮಾಣ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಕರುಗೆ ನಾವು ಅಭ್ಯಾಸ ಮಾಡಿಬಿಟ್ರೆ ನಮ್ಮ ಹಾಲಿನ ಇಳುವರಿ ಎಷ್ಟು ಬರ್ತಾ ಇದೆ ಏನು ಅಂತ ಗೊತ್ತಾಗ್ದೇ ಸಮಸ್ಯೆನ ಬಗೆಹರಿಸಕ್ಕೆ ಕರುನ ಸಪರೇಟ್ ಮಾಡ್ತಾರೆ. ಅದೇ ಹಿಂದಿನ ಕಾಲದಂಗೆ 1-2 ಹಸು ನಾಟಿ ಹಸುಗಳು ಸಾಕ್ದಂಗೆ ಅಥವಾ ಎಮ್ಮೆಗಳು ಸಾಕ್ದಾಗ ಅವೇನು ಅಂದ್ರೆ ಕರು ಬಿಟ್ಟರೆ ಹಾಲು ಕೊಡ್ತವೆ, ಅಂದ್ರೆ ಮೆಟರ್ನಲ್ ಇನ್ಸ್ಟಿಂಕ್ಟ್ ಅಂತೀವಿ, ತಾಯ್ತನದ ಒಂದು ಲಕ್ಷಣ ಅದು. ಸೊ ಅದು ಸಾಮಾನ್ಯವಾಗಿ ನೋಡಿರ್ತಾರ ಕೆಲವು ಟೈಮು ಕರು ಏನಾರು ದೂರ ಹೋದ್ರೆ ಹಸು ಹಾಲು ಕೊಡಲ್ಲ. ಸೊ ಬಟ್ ಹೈನೂರು ಹಸುಗಳಲ್ಲಿ ಈ ಸಮಸ್ಯೆ ಸ್ವಲ್ಪ ಕಂಡು ಬರಲ್ಲ. ಹಾಗಾಗಿ ಕರುನ ಸಪರೇಟ್ ಮಾಡಿ ಅಂದ್ರೆ ತಾಯಿಯಿಂದ ಬೇರ್ಪಡಿಸಿ ಹಾಲನ್ನ ಕರೆದು ಕೊನೆ ಭಾಗ ಕೆಚ್ಚಲಿಗೆ ಬಿಡ್ತಾರೆ, ಇಲ್ಲ ಅದು ಬೇಡ ಅಂದ್ರೆ ಕರೆದ ಹಾಲನ್ನು ಅದು ಹಸು ಆರೋಗ್ಯವಾಗಿದ್ರೆ ಅದೇ ಹಾಲನ್ನು ಒಂದು ಬಟ್ಲಲ್ಲಿ ಹಾಕಿ 2 ಬೆರಳು ಮಧ್ಯದಲ್ಲಿ ಅಂದ್ರೆ ನಮ್ಮ ಕೈಯ ಬಟ್ಲದಲ್ಲಿ ಹಾಲಿನ ಮೇಲಿರೋ ತರ ಇಟ್ಟಾಗ ಆ ಕರು ಹಾಲನ್ನ ಹೀರೋ ಅಂತ ಒಂದು ಪ್ರತಿಕ್ರಿಯೆ ತೋರಿಸುತ್ತೆ. ಆ ಹೀರೋ ಪ್ರತಿಕ್ರಿಯೆಯಿಂದ ಏನಾಗುತ್ತೆ ಅದು ನಿಧಾನವಾಗಿ ನಮ್ಮ ಬೆರಳ ಮೂಲಕದಿಂದ ಪಾಸ್ ಆಗೋ ಹಾಲು ಹಾಗೆ ಕೈ ತೆಗೆದಾದ್ಮೇಲೆ ದಿನ ನಂತರ ನಾವು ಇಡೋ ಬಟ್ಲದಲ್ಲಿ ಹಾಲಿಟ್ಟಾಗ ಅದು ಕುಡಿಯೋದಕ್ಕೆ ಆರಂಭಿಸುತ್ತೆ. ನಾನು ಹೇಳ್ದಾಗೆ ಮೊದಲಿಂದ ದೇಹ ತೂಕದ 10% ಕರುಗೆ ಹಾಲು ಕೊಡಬೇಕು, 9-10 ದಿನ ಅದೇ ತರ ಕೊಡ್ತಾ ಬಂದು ಆಮೇಲೆ ದಿನ ಒಂದು ಸ್ವಲ್ಪ ಹಾಲು ಕೊಡೋದು ಕಮ್ಮಿ ಮಾಡಿ ಜೊತೆಗೆ ಹಸಿ ಮೇವು ಸ್ವಲ್ಪ ಅಂದ್ರೆ ಲೆಗ್ಯುಮಿನಸ್ ಹೇ ಅಂತೀವಿ, ಅಂದ್ರೆ ಪ್ರೋಟೀನ್ ರಿಚ್ ಇರುವಂತ ಸಸಾರಜನಕ ಹೆಚ್ಚಾಗಿರೋ ಸುಬಾಬುಲ್ಲು ಅಥವಾ ಲೂಸರ್ನ್ ಲೆಗ್ಯುಮಿನಸ್ ಹೇ ಕೊಟ್ಟಾಗ ಪ್ರೋಟೀನ್ ಸಪ್ಲಿಮೆಂಟ್ ಕೊಟ್ಟಾಗುತ್ತೆ. ಸೊ ಇದು ಒಂದು ಕರು ಸಾಕುವ ವಿಧಾನ, ಹಾಗೆ ಹಾಲನ್ನ ನೀಡುವಂತ ವಿಧಾನ. ಇನ್ನು ಕರು ಬೆಳೆದಂಗೆಲ್ಲ ಕೊಂಬು ಕೂಡ ಪ್ರಾರಂಭ ಆಗುತ್ತೆ, ಕೊಂಬು ಸುಡ್ತಕ್ಕಂಥದ್ದು ಕೂಡ ಇದೆ. ಯಾವಾಗ ಸುಡಬೇಕು ಮತ್ತೆ ಇದರಿಂದ ಏನ್ ಅನುಕೂಲ ಅಂತೀರಿ? ಇದು ಒಳ್ಳೆ ವಿಷಯ. ನಾನು ಹೇಳ್ದಾಗೆ ಕರುಗಳು ಮುಂದಿನ ರಾಸುಗಳಾಗ್ತವೆ. ಕೊಂಬು ಇದ್ರೆ ನಿರ್ವಹಣೆಯಲ್ಲಿ ಸಮಸ್ಯೆ, ಅಥವಾ ಒಂದಕ್ಕೊಂದು ಕಾದಾಡ್ಬಿಟ್ಟು ಕೊಂಬು ಮುರ್ಕೊಂಡು ಹೋಗುವಂತದಾದಾಗ ಹೆಚ್ಚು ರಕ್ತಸ್ರಾವ ಆಗುತ್ತೆ, ಅಥವಾ ನಿರ್ವಹಣೆಯಲ್ಲಿ ಸಮಸ್ಯೆ ಆಗೋದನ್ನ ತಡೆಗಟ್ಟಕ್ಕೋಸ್ಕರ ನಾವು ಕರುಗಳನ್ನ 2-3 ವಾರ ವಯಸ್ಸಿನಲ್ಲೇ ಅದರ ಕೊಂಬನ್ನ ಮೊಟಕುಗೊಳಿಸ್ಬೇಕು. ಹೇಗೆ ಅಂದ್ರೆ ಒಂದು ಕೆಮಿಕಲ್ ಟ್ರೀಟ್ಮೆಂಟ್, ಥರ್ಮೋ ಕಾಟರಿ ಅಂತ ಒಂದು ಎಲೆಕ್ಟ್ರಿಕಲ್ ಮೆಥಡ್ ಅಲ್ಲಿ ಮಾಡ್ತೀವಿ, ಇಲ್ಲ ಅಂದ್ರೆ ಕೆಮಿಕಲ್ ಬೇಸ್ಡ್ ಅಲ್ಲಿ ಸೂಕ್ತ ಪಶುವೈದ್ಯರನ್ನ ಭೇಟಿ ಮಾಡಿದಾಗ ಅವರು ಅದನ್ನ ಸಲಹೆ ನೀಡಿ ಅಥವಾ ಅವರೇ ಅದನ್ನ ಕೊಂಬನ್ನ ನಿರ್ವಹಣೆ ಮಾಡೋದು. ಹೇಗೆ ಅಂದ್ರೆ ಬೆಳೆಯುತ್ತಿರುವಂತ ಕೊಂಬು ತೊಂದರೆ ಕೊಡಬಾರದಕ್ಕೋಸ್ಕರ ಈ ಕೊಂಬು ಸುಡೋದಕ್ಕೆ ಕಾಸ್ಟಿಕ್ ಪೊಟ್ಯಾಶ್ ಅನ್ನು ಉಪಯೋಗಿಸ್ತೀವಿ. ಆ ಕೊಂಬಿನ ಗುಂಡಿಯ ಮೇಲೆ ಆ ಕೆಮಿಕಲ್ ಕಾಸ್ಟಿಕ್ ಪೊಟ್ಯಾಶ್ ಅನ್ನು ಅದನ್ನು ಉಜ್ಜುವುದರಿಂದ ಅಥವಾ ವಿದ್ಯುತ್ ಶಕ್ತಿ ಯಂತ್ರದಿಂದ ಕೊಂಬು ಸುಡೋದ್ರಿಂದ ಕೊಂಬು ಬೆಳೆಯೋದನ್ನ ತಡೆಗಟ್ಟಬಹುದು. ಕೊಂಬು ಏನಿರುತ್ತಲ್ಲ ಅದೇನಾದ್ರೂ ಅದರ ದೈಹಿಕ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತಾ ಸುಡ್ಲಿಲ್ಲ ಅಂತ? ದೈಹಿಕ ಬೆಳವಣಿಗೆಗೆ ಏನು ತೊಂದರೆ ಕೊಡೋದಿಲ್ಲ, ಯಾಕಂದ್ರೆ ಕೊಂಬು ಚರ್ಮದ ಒಂದು ರೂಪ. ಸೊ ಹಾಗಾಗಿ ದೇವರು ಕೊಂಬನ್ನ ಪ್ರಾಣಿಗಳಿಗೆ ಏನಕ್ಕೆ ಕೊಟ್ಟರು ಅಂದ್ರೆ ಅದು ತನ್ನ ಆತ್ಮರಕ್ಷಣೆ ರಕ್ಷಣೆಗೋಸ್ಕರ. ಇತ್ತೀಚಿನ ದಿನಗಳಲ್ಲಿ ಹೈನು ರಾಸುಗಳಿಗೆ ಯಾವುದೇ ಆದ ಒಂದು ಹೊರಗಿನ ಪ್ರಾಣಿಗಳು ಬಂದು ತೊಂದರೆ ಕೊಡೋದು, ಅದರದ್ದು ಉಪಟಳ ತಡೆಯೋದಕ್ಕೋಸ್ಕರ ನಾವೆಲ್ಲ ಹೆಚ್ಚು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನ ಸೇಫ್ ಮಾಡಿರ್ತೀವಿ. ಅಂದ್ರೆ ಒಂದು ಕೊಟ್ಟಿಗೆಯಲ್ಲಿ ಸೈಡಿಗಾಗಿ ಗೋಡೆ ಕಟ್ಟಿರೋದಾಗ್ಲಿ ಅಥವಾ ಮೆಶ್ ಹಾಕಿರೋದಾಗ್ಲಿ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಸ್ಯೆ ಏನ್ ಹೆಚ್ಚು ಕಾಡಲ್ಲ ಅವಕ್ಕೆ. ಸೊ ಕೊಂಬು ಇಲ್ಲ ಅಂದ್ರೂ ಲಕ್ಷಣದಲ್ಲೂ ಸ್ವಲ್ಪ ವ್ಯತ್ಯಾಸ ಅನಿಸ್ಬೋದು, ಬಟ್ ನಿರ್ವಹಣೆಗೆ ಇದು ಅನುಕೂಲಕರ ಕೊಂಬು ಸುಡುವುದರಿಂದ. ಇನ್ನು ಕರುಗಳ ಸಂಖ್ಯೆ ಹೆಚ್ಚಿದ್ರೆ ಅವುಗಳನ್ನ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟನೂ ಕೂಡ ಆಗ್ಬಹುದು. ಈಗ ದೊಡ್ಡ ದೊಡ್ಡ ಫಾರಂಗಳಲ್ಲಿ ಸಾವಿರಾರು ಗಟ್ಟಲೆ ಹಸುಗಳನ್ನು ಸಾಕ್ತಾರೆ, 100, 150, 200 ಕರುಗಳಿರುತ್ತೆ. ಇಂತಹ ಕರುಗಳಿದ್ದಂತಹ ಸಂದರ್ಭದಲ್ಲಿ ಅವುಗಳಿಗೆ ಏನಾದ್ರು ನಂಬರ್ ಕೊಟ್ಟರೆ ಏನಾದ್ರು ಅನುಕೂಲ ಆಗುತ್ತೆ ನಿರ್ವಹಣೆ? ನೀವು ಹೇಳ್ದಂಗೆ ಅದು ಗುರುತು ನಂಬರ್ ಅಂದ್ರೆ ಅದನ್ನ ಐಡೆಂಟಿಫಿಕೇಶನ್ ಅಂತ ಮಾಡ್ಬೇಕಾಗುತ್ತೆ. ಈಗ ಹೆಚ್ಚು ನೀವು ಹೇಳ್ದಂಗೆ ಹೆಚ್ಚು ಹೈನು ರಾಸುಗಳು ಸಾಕೋದ್ರಲ್ಲಿ 5% ಹಸುಗಳು ಗರ್ಭಾವಸ್ಥೆಯಲ್ಲಿ ಇರ್ತವೆ. ಅದಕ್ಕೋಸ್ಕರ ಕಾವಿಂಗ್ ಪೆನ್ ಅಂತಾನೆ ಮಾಡಿರ್ತಾರೆ, ಕರುಗಳು ಹಾಕೋದಕ್ಕೋಸ್ಕರನೇ ಒಂದು ಜಾಗ. ಅದು ನಿರ್ವಹಣೆ ಹೇಗೆ ಅಂದ್ರೆ ಅಟೆಂಡೆಂಟ್ಸ್ ಏನಂತೀವಿ ಅವರು ಅದ್ರ ಬಗ್ಗೆ ನಿಗಾ ವಹಿಸೋದಕ್ಕೋಸ್ಕರ ಅವ್ರ ಕಣ್ಮುಂದೆ ಕಾಣೋ ತರ ಕಾವಿಂಗ್ ಪೆನ್ ಇರುತ್ತೆ. ಅಂದ್ರೆ ನೋಡೋದಕ್ಕೆ ನಮಗೆ ಈಸಿ ಅನ್ಸ್ಬೇಕು, ಅಲ್ಲೇ ನಾವು ಕುತ್ಕೊಂಡ್ರು ನಾವು ಅದನ್ನ ಮಾನಿಟರ್ ಮಾಡೋ ತರ. ಸೊ ಅಂತ ಜಾಗದಲ್ಲಿ ಹಸುಗಳನ್ನ ಬಿಟ್ಟಾಗ ಕರು ಹಾಕಿದಾಗ ಆ ಕರು ನಿರ್ವಹಣೆ ಈಸಿ ಆಗುತ್ತೆ. ಅಕಸ್ಮಾತ್ ಡೈರಿ ಫಾರ್ಮ್ ಅಲ್ಲಿ 10-15 ಹಸುಗಳಿದ್ದು ಒಂದು 5 ಹಸು ಕರು ಹಾಕಿ 1-2 ಹಸು ಅಕಸ್ಮಾತ್ ಆಗಿ ಸಾವಪ್ಪದಾಗ ಕರುಗಳನ್ನ ನಾವು ನಿರ್ವಹಣೆ ಹೇಗ್ ಮಾಡಬಹುದು ಅಂದ್ರೆ ಬಾಕಿ ಹಸುಗಳು ಕರು ಹಾಕ್ದಾಗ ಅದ್ರದ್ದ ಗಿಣ್ಣ ಹಾಲನ್ನ ಈ ಬೇರೆ ಕರುಗಳಿಗೆ ಕೊಡಿಸೋದು, ನರ್ಸಿಂಗ್ ಅಂತ ಅಂತ ಕರಿತೀವಿ ಆ ತರ ಒಂದು, ಅಥವಾ ಮಿಲ್ಕ್ ರಿಪ್ಲೇಸರ್ ಅಂತ ಇನ್ನೊಂದು ಬರುತ್ತೆ ಅದನ್ನು ಮಾಡಬೇಕಾಗುತ್ತೆ. ಅಥವಾ ಹೆಚ್ಚು ಕರುಗಳನ್ನ ನಾವು ನಿರ್ವಹಣೆ ಮಾಡಬೇಕು ಅಂದ್ರೆ ಹೆಚ್ಚಾಗಿ ಅವಕ್ಕೆ ಹಾಲು ಅವಲಂಬಿತವಾಗಿರ್ತವೆ. ಯಾಕಂದ್ರೆ ನಾವು ಹೇಳ್ದಂಗೆ ಬೆಳವಣಿಗೆಯಲ್ಲಿ ಕರು ಮನುಷ್ಯನ ತರ ಮೊದಲು 1 ಹೊಟ್ಟೆ ಇರುತ್ತೆ, ಅದಾದ್ಮೇಲೆ ತದನಂತರ ಇನ್ನು 3 ಹೊಟ್ಟೆ ಬೆಳವಣಿಗೆ ಆಗುತ್ತೆ, ರುಮೆನ್ ರೆಟಿಕ್ಯುಲಮ್ ಒಮೇಸಮ್ ಅಂತ. ಸೊ ಆ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು 2 ವಾರಗಳ ನಂತರ ನಿಧಾನವಾಗಿ ಹಸಿ ಮೇವನ್ನ ನಾವು ಕರುಗಳಿಗೆ ಕೊಡ್ತಾ ಬರಬೇಕು. ಅವಾಗ ಈ 3 ಭಾಗ ಏನು ಹೊಟ್ಟೆ ಇದೆಯಲ್ಲ ಅದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಜೊತೆಗೆ ಹುಟ್ಟಿದ ಕರುಗೆ 15 ದಿನಗಳ ನಂತರ ಜಂತಿನ ಔಷಧಿ ಕೊಡಬೇಕು, ಅದನ್ನ ಮತ್ತೆ 1 ತಿಂಗಳ ನಂತರ ಮತ್ತೆ ಪುನಃ ಕೊಡಬೇಕು. ಆತರ 90 ದಿನಕ್ಕೆ ಇನ್ನೊಂದ್ಸತಿ ಜಂತಿನ ಔಷಧಿ ಹಾಕಿ ಆಮೇಲೆ ಪ್ರತಿ 6 ತಿಂಗಳಿಗೊಂದ್ಸತಿ ಜಂತಿನ ಔಷಧಿ ಹಾಕೋದ್ರಿಂದ ಇಂದಿನ ಕರುವೆ ಮುಂದಿನ ಹಸುವಾಗೋದೊಂದು. ಜೊತೆಗೆ ಅದಕ್ಕೆ ಬೇಕಾದ ಖನಿಜ ಮಿಶ್ರಣ ಅಂದ್ರೆ ಬೆಳೆ ಬೆಳೆದಿರೋದ್ರಲ್ಲಿ ಏನಾದರೂ ಖನಿಜಾಂಶ ಕಡಿಮೆ ಇದ್ರೆ, ಮಣ್ಣಿನಲ್ಲಿ ಖನಿಜಾಂಶ ಕಡಿಮೆ ಇದ್ದು ಅವು ಬೆಳವಣಿಗೆ ಕುಂಠಿತಗೊಂಡದಾದ್ರೆ ಮಿನರಲ್ ಮಿಕ್ಸ್ಚರ್ ಅಂತ ಸಿಗುತ್ತೆ, ಖನಿಜ ಮಿಶ್ರಣ, ಅದನ್ನು ಬೇಕಾಗಿ ಒಂದು 5-10 ಗ್ರಾಮ್ ಅನ್ನ ಕೊಡಬಹುದು. ಇಲ್ಲ ಸಾಮಾನ್ಯವಾಗಿ ಈ ಕೋಕು ಮಾತ್ರೆ ಅಂತ ಬರ್ತಿತ್ತು ಮುಂಚೆ, ಈಗಲೂ ಇದೆ. ಹಸುಗಳು ಸರಿಯಾದ ಸಮಯಕ್ಕೆ ಬೆದೆಗೆ ಬರ್ತಿಲ್ಲ ಅಂದ್ರೆ 5-10 ಮಾತ್ರೆ ಯಾಕೆ ಕೇಳ್ತಾ ಇದ್ವಿ, ಒಂದೊಂದು ಕೋಕು ಹೆಚ್ಚು ಮಾತ್ರೆ ಕೊಟ್ಟರು ಅದು ಖನಿಜ ಮಿಶ್ರಣದ ಕೊರತೆಯನ್ನು ಸರಿದೂಗಿಸುತ್ತೆ. ಈ ಲಸಿಕೆ ಬಹಳ ಮುಖ್ಯ. ಕರುಗಳು ದೊಡ್ಡ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ಲಸಿಕೆಯನ್ನ ನೀಡಲೇಬೇಕಾಗುತ್ತೆ. ಅವು ಕರುಗಳಾಗಿದ್ದಾಗ ನೀಡೋದು ಇನ್ನೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಈ ನಿಟ್ಟಿನಲ್ಲಿ ಯಾವ್ಯಾವ ಲಸಿಕೆಗಳು ಇದ್ದಾವೆ ಮತ್ತೆ ಇವುಗಳಿಂದ ಏನು ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿ. ನೀವು ಮೊದಲೇ ಹೇಳಿದ್ರಿ ಆ ಕರುಗಳ ಗುರುತು ನಂಬರಿಂಗ್ ಮಾಡಬೇಕು, ಕಿವಿಗೋಲೆ ಹಾಕಬಹುದು ಅಥವಾ ತೊಡೆ ಚಪ್ಪೆ ಏನ್ ಬರುತ್ತಲ್ಲ ಆ ಜಾಗಕ್ಕೆ ನಂಬರ್ ಮಾಡಬಹುದು. ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಮೆಟಲ್ ನಂಬರ್ನ ಅದ್ಬಿಟ್ಟು ಅದು ಚಪ್ಪೆಗೆ ಟಚ್ ಮಾಡಿದಾಗ ಆ ನಂಬರ್ ಬರುತ್ತೆ. ಆಗ ಕರುವಿನ ಗುರುತಿಗೆ ಒಂದು ಸಹಾಯ ಮಾಡುತ್ತೆ. ಜೊತೆಗೆ ನೀವು ಹೇಳಿದಾಗೆ ಲಸಿಕೆ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತು ಕಾಲು ಬಾಯಿ ಜ್ವರ, ಸೊ ಕಾಲು ಬಾಯಿ ಜ್ವರ ಲಸಿಕೆನ ಕರುಗೆ 3 ತಿಂಗಳಾದ ನಂತರ ಕೊಡಬೇಕು, ಮತ್ತೆ ಅದು 6 ತಿಂಗಳ ನಂತರ ಬೂಸ್ಟರ್ ಡೋಸ್ ಕೊಟ್ಟು ವರ್ಷದಲ್ಲಿ 2-3 ಸತಿ ಲಸಿಕೆ ಕೊಡಿಸ್ತಾನೆ ಇರಬೇಕು. ಯಾಕಂದ್ರೆ ಇದು ಕಾಲು ಬಾಯಿ ಜ್ವರ ವೈರಾಣುಗಳಿಂದ ಬರೋದ್ರಿಂದ ಮಾರಣಾಂತಿಕ ಕಾಯಿಲೆ. ಸೊ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಅದಕ್ಕೆ ಲಸಿಕೆ ಕೊಡಿಸಿದ್ರೆ ಸೊ ಕರು ಬೆಳವಣಿಗೆನೂ ಏನೂ ತೊಂದರೆ ಆಗಲ್ಲ, ಜೊತೆಗೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿರುತ್ತೆ. ಹಾಗಾಗಿ ಗರ್ಭಾವಸ್ಥೆ ಇರುತ್ತಲ್ಲ ಹಸುಗಳು, ಸೂಕ್ತವಾಗಿ 2 ವರ್ಷ ಅಥವಾ 3 ವರ್ಷದ ನಂತರ ಅವು ಗರ್ಭ ಧರಿಸಿದರೆ ಈ ತರ ರೋಗಗಳು ಬಂದು ಹೋದಾಗ ಅವು ತಡೆಗಟ್ಟಿರ್ತಾವಲ್ಲ, ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತೆ. ಹಾಗಾಗಿ ಕೆಲವ್ರಿಗೆಲ್ಲ ಭಾರಿ ಆಸೆ ಇರುತ್ತೆ 14 ತಿಂಗಳಿಗೆ ನನ್ನ ಕರು ಅದನ್ನ ಗರ್ಭಾವಸ್ಥೆಗೆ ವ್ಯವಸ್ಥೆಗೆ ಮಾಡಬೇಕು ಅಂತ. ಸೊ ಆದಾಗ ಏನಾಗುತ್ತೆ, ಅದು ಇಮ್ಮೆಚ್ಯೂರ್ ಅಂತೀವಿ, ಬೆಳವಣಿಗೆ ಸರಿಗೆ ಆಗಿರಲ್ಲ, ಜೊತೆಗೆ ಈ ತರ ರೋಗಗಳಿಗೆ ಅದು ಎಕ್ಸ್ಪೋಸ್ ಆಗಿರಲ್ಲ. ಸೊ ಆ ತರ ರೋಗಕ್ಕೆ ಎಕ್ಸ್ಪೋಸ್ ಆದಾಗ ಅದರಲ್ಲಿ ರೋಗ ನಿರೋಧಕ ಶಕ್ತಿನೂ ಬಂದಿರುತ್ತೆ, ಕರುಗ ಅದು ಒಂಥರ ವರದಾನವಾಗಿ ಬಂದಿರುತ್ತೆ. ಸೊ ಹಾಗಾಗಿ 2 ವರ್ಷ ನಂತರ ಹಸುಗಳನ್ನ ಗರ್ಭಾವಸ್ಥೆ ಮಾಡಿಸೋದು ಒಳ್ಳೇದು. ಹಾಗಾಗಿ ಲಸಿಕೆನೂ ಹಾಗೆ, ಸೊ ಕರುಗಳಿಗೆ 3 ತಿಂಗಳಿದ್ದಾಗ ಕಾಲುಬಾಯಿ ರೋಗದ ಲಸಿಕೆ, ಹಾಗೆ 5-6 ತಿಂಗಳಾದಾಗ ಚಪ್ಪೆ ರೋಗ, ಬ್ಲಾಕ್ ಕ್ವಾರ್ಟರ್ ಅಂತ ಹೇಳ್ತೀವಿ ಬ್ಯಾಕ್ಟೀರಿಯಲ್ ಅದೊಂದು ರೋಗ, ಹಾಗೆ ಗಂಟಲು ಬೇನೆ HS ಅಂತ ಹೆಮೊರಜಿಕ್ ಸೆಪ್ಟಿಸಿಮಿಯಾ, ಅದನ್ನು 5-6 ತಿಂಗಳಿದ್ದಾಗ ಅದಕ್ಕೊಂದು ವ್ಯಾಕ್ಸಿನ್ ಮಾಡಿಸ್ಬೇಕು. ಇವೆರಡು ವ್ಯಾಕ್ಸಿನ್ಗಳು 5-6 ತಿಂಗಳಲ್ಲಿ ಚಪ್ಪೆ ರೋಗ ಮತ್ತು ಗಂಟಲು ಬೇನೆ ರೋಗಕ್ಕೆ ಕರು 5-6 ತಿಂಗಳಿದ್ದಾಗ ಮಾಡಿಸಿ ಪ್ರತಿ ವರ್ಷಕ್ಕೊಂದ್ಸತಿ ಬೂಸ್ಟರ್ ಡೋಸ್ ಅಥವಾ ರಿಪೀಟ್ ಮಾಡಿಸಿದ್ರೆ ಆಯ್ತು. ಅದಾಗಿ ನರಡಿ ರೋಗ ಅಂತ ಬರುತ್ತೆ ಆಂಥ್ರಾಕ್ಸ್ ಅಂತ, ಅದನ್ನ ತಡೆಗಟ್ಟೋದಕ್ಕೋಸ್ಕರ 3 ತಿಂಗಳಿದ್ದಾಗ ಅಥವಾ 3 ತಿಂಗಳ ನಂತರ ಕರುಗಳಿಗೆ ಲಸಿಕೆ ಮಾಡಿಸಿದ್ರೆ ಆಂಥ್ರಾಕ್ಸ್ ಅಥವಾ ನರಡಿ ರೋಗ ಬರದನೇ ಇರದಂಗೆ ತಡೆಗಟ್ಟಬಹುದು. ಹಾಗಾಗಿ ಇನ್ನೊಂದು ಬ್ರುಸೊಲೋಸಿಸ್ ಅಬಾರ್ಷನ್ ಅಂತ ಕಾಸ್ ಮಾಡುತ್ತೆ, ಅಂದ್ರೆ ಗರ್ಭಪಾತ ಆಗೋಂತ ರೋಗನ ತಡೆಗಟ್ಟಕ್ಕೋಸ್ಕರ ಕರುಗಳಿಗೆ 6-9 ತಿಂಗಳಿದ್ದಾಗ ಈ ಲಸಿಕೆ ಕೊಡಿಸಿದ್ರೆ ಬ್ರುಸೊಲೋಸಿಸ್ ರೋಗನ ತಡೆಗಟ್ಟಬಹುದು. ಈ ಬ್ರುಸೊಲೋಸಿಸ್ ಝೂನೋಟಿಕ್ ಡಿಸೀಸ್, ಅಂದ್ರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂತ ಕಾಯಿಲೆ ಇದು. ಸೊ ಹಾಗಾಗಿ ಈ ಕಾಯಿಲೆಗೆ ಒಂದು ಲಸಿಕೆ ಕೊಡಿಸಿದ್ರೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದಾಗುತ್ತೆ, ಹಾಗಾಗಿ ಕರುಗಳ ಬೆಳವಣಿಗೆಯನ್ನು ಕುಂಠಿತ ಏನಾಗಲ್ಲ. ಇನ್ನು ವಯಸ್ಸಿಗೆ ಅನುಗುಣವಾಗಿ ಈ ಆಹಾರ ಕ್ರಮಗಳು ಮತ್ತೆ ಆಹಾರ ಪದ್ಧತಿಗಳನ್ನ ಹೇಗೆ ರೂಢಿಯನ್ನ ಮಾಡಬೇಕು? ನಾನು ಮೊದಲೇ ಹೇಳಿದಾಗೆ ಕರು ಮೊದಲ 5 ದಿನದವರೆಗೂ ಗಿಣ್ ಹಾಲ್ ಮೇಲೆ ಅದರ ಬೆಳವಣಿಗೆ ಇರುತ್ತೆ. ಸೊ ಹಾಗಾಗಿ ಕರುಗೆ 5 ದಿನ ಗಿಣ್ ಹಾಲು ಕೊಡಬೇಕು. 6ನೇ ದಿನದಿಂದ 30 ದಿನದವರೆಗೂ ದಿನಕ್ಕೆ 2 ಲೀಟರ್ ಹಾಲು, ಬೆಳಗ್ಗೆ 2 ಲೀಟರ್ ಅಥವಾ 1 ಲೀಟರ್ ಆ ತರ ಭಾಗವಾಗಿ ಮಾಡಿ ಬೆಳಗ್ಗೆ 1 ಲೀಟರ್ ಸಂಜೆ 1 ಲೀಟರ್ ಅಥವಾ ದಿನಕ್ಕೆ 2 ಲೀಟರ್ ಬರೋ ತರ ಹಾಲು ಕೊಟ್ಟು, ಆಮೇಲೆ ಈಗ ನಾವು ತಿಂಡಿ ಮಿಶ್ರಣ ಅಂತ ಹೇಳ್ತೀವಲ್ಲ 50 ಗ್ರಾಮ್ 250 ಗ್ರಾಮ್ ವರೆಗೂ ಕೊಡಬಹುದು. ಜೊತೆಗೆ 1 ಹಿಡಿಯಷ್ಟು ಹುಲ್ಲು, ಯಾಕಂದ್ರೆ 6ನೇ ದಿನದ ನಂತರ ನಾನು ಹೇಳ್ದಂಗೆ ಹೊಟ್ಟೆ ಭಾಗ ಒಂದೇ ಹೊಟ್ಟೆ ಇದ್ದಿದ್ದು 3 ಹೊಟ್ಟೆಯಾಗಿ ಪರಿವರ್ತನೆ ಆಗುತ್ತಲ್ಲ, ಹಾಗಾಗಿ ಅದಕ್ಕೆ ಸಹಾಯ ಮಾಡುತ್ತೆ. ಸಾಧಾರಣವಾಗಿ 15 ದಿನ ನಂತರ ಕರುಗಳು ಹಸಿರು ಹುಲ್ಲನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದ್ರ ಜೊತೆಗೆ 30 ಅಥವಾ 2ನೇ ತಿಂಗಳಲ್ಲಿ 2 ಲೀಟರ್ ಹಾಲು ಕೊಡೋದ್ರ ಜೊತೆಗೆ ದಿನಕ್ಕೆ 500 ಗ್ರಾಮ್ ವರೆಗೂ ತಿಂಡಿನ ಹೆಚ್ಚಿಸಬಹುದು. ಮುಂಚೆ 250 ಗ್ರಾಮ್ ಕೊಡೋದನ್ನ ಈಗ 1/2 ಕೆಜಿ ಅಷ್ಟು ಇನ್ಕ್ರೀಸ್ ಮಾಡಬಹುದು. ಮತ್ತೆ ಹಸಿಮೇವು ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ಕೊಡಬಹುದು. ಅದರೊಳಗು ಲೆಗ್ಯೂಮಿನಸ್ ಹೇ ಅಂತೀವಿ, ಸಸಾರಜನಕ ಹೆಚ್ಚಿರುವಂತ ಅದನ್ನ ಕೊಟ್ಟಾಗ ಕರು ಬೆಳವಣಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ನೆಕ್ಸ್ಟ್ 2-3 ತಿಂಗಳವರೆಗೆ ದಿನಕ್ಕೆ 2 ಲೀಟರ್ ಹಾಲು ಕೊಡುತ್ತಾ, ಜೊತೆಗೆ 750 ಗ್ರಾಮ್ ವರೆಗೂ ತಿಂಡಿ ಮಿಶ್ರಣ ಕೊಡಬಹುದು. ಅದಾದ್ಮೇಲೆ ನಂತರ ಮತ್ತೆ 3-6 ತಿಂಗಳವರೆಗೂ 1 ಕೆಜಿ ತಿಂಡಿ ಮಿಶ್ರಣಕ್ಕೆ ಹೆಚ್ಚು ಮಾಡಬಹುದು. 3 ತಿಂಗಳು ಆದ ನಂತರ ಹಾಲನ್ನು ನಿಲ್ಲಿಸಬಹುದು ಕೊಡೋದನ್ನ. ಕೆಲವರು ಅಭ್ಯಾಸ ಮಾಡ್ತಾರೆ 3-4 ತಿಂಗಳಾದ್ರೂ ಏನ್ ಸಮಸ್ಯೆ ಇಲ್ಲ. ಕೊಡುವಂತ ಸಸಾರಜನಕ ಇರುವಂತ ಪದಾರ್ಥಗಳು ಅಥವಾ ಮೇವುಗಳೇನಿದಾವಲ್ಲ ಅವನ್ನು ಸ್ವಲ್ಪ ಕಡಿಮೆ ಕೊಡಬಹುದು. ಅದಕ್ಕೆ ಜಾಸ್ತಿ ಕೊಟ್ಟಾಗ ಹಾಲನ್ನ ನಿಲ್ಲಿಸಬಹುದು. ಅದಾದ 6 ತಿಂಗಳ ನಂತರ ದಿನಕ್ಕೆ ತನ್ನ ದೇಹನ ಮೈಂಟೈನ್ ಮಾಡೋದಕ್ಕೋಸ್ಕರ 1-1.5 ಕೆಜಿ ತಿಂಡಿ ಮಿಶ್ರಣ ಕೊಟ್ಟು ಹಸಿ ಮೇವು ಒಣ ಹುಲ್ಲು ಅದೆಲ್ಲ ಮ್ಯಾನೇಜ್ ಮಾಡಬೇಕು. ಸೊ ಇದರಿಂದ ಬೆಳವಣಿಗೆನೂ ಚೆನ್ನಾಗುತ್ತೆ. ಆಮೇಲೆ 10ನೇ ತಿಂಗಳ 11ನೇ ತಿಂಗಳಲ್ಲಿ ಬೆದೆ ಬರಕ್ಕೆ ಸ್ಟಾರ್ಟ್. ನಾವು ನೋಡಿದ್ವಿ, ನಾನು ಮುಂಚೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಲ್ಲಿ ನಾನು ಪಶುವೈದ್ಯರಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಳ್ಳಿಕಾರರು ಗಂಡುಕರು ನಾಯಿ ಮರಿ ತರ ತನ್ನ ಮಾಲೀಕನ ಮೇಲೆ ಕಾಲ ಹಾಕೊಂಡು ನಿಲ್ಲೋದು. ಹೊಸೂರು ಅಂತ ಬರುತ್ತೆ ಆ ಊರಲ್ಲಿ, ಬರೇ ಹಳ್ಳಿಕಾರ ಗಂಡುಕರುಗಳನ್ನ ಸಾಕದೆ ಅವ್ರಿಗೊಂದು ಹಿರಿಮೆ. ಈಗಲೂ ಕೆಲವರೆಲ್ಲ ನೀವೆಲ್ಲ ನೋಡಿರ್ತೀರ, ಹೆಚ್ಚಾಗಿ ಹೋರಿಗಳನ್ನ ಅಥವಾ ಎತ್ತುಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ, ಹಾಗೂ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೂ ಇದೆ, ಅದಕ್ಕೆ 3 ಲಕ್ಷ 5 ಲಕ್ಷ 6 ಲಕ್ಷ ಪೇಪರಲ್ಲೆಲ್ಲ ಬಂದಿದೆ. ಸೊ ಆ ರೀತಿ ಅದನ್ನ ಒಂದು ಮನೆಯ ಒಬ್ಬ ಮೆಂಬರ್ ಆಗಿ ಟ್ರೀಟ್ ಮಾಡುವಂತ ಪರಿಸ್ಥಿತಿ ಈಗ ನೋಡಿ ನಾವು ನೋಡ್ತಾ ಇದೀವಿ. ಹಾಗಾಗಿ ಎಮ್ಮೆ ಕರುಗಳಾಗ್ಲಿ, ಹಸು ಕರುಗಳಾಗ್ಲಿ, ಹೈನೂರು ಹಸುಗಳ ಕರುಗಳಾಗ್ಬಹುದು, ಅಥವಾ ಈ ಹೋರಿಗಳನ್ನ ವಾಗಿ ಉಪಯೋಗಿಸುವಂತ ಕರುಗಳಾಗ್ಬಹುದು, ಇಂಥವನ್ನೆಲ್ಲ ನಿರ್ವಹಣೆ ಸರಿ ಸಮವಾಗಿ ನೋಡಬಹುದು. ಆಮೇಲೆ ನಾನು ತಿಳಿಸಿದ ಹಾಗೆ ಎಲ್ಲಾ ಕರುಗಳ ನಿರ್ವಹಣೆ ಇದೇ ರೀತಿ ಇದ್ರೆ ಸೂಕ್ತ ಹಾಗೂ ಲಾಭದಾಯಕ. ಈಗ ಕರು ಹಾಕಿದ ನಂತರ ಹಸು ಏನಾದರೂ ತೀರ್ಕೊಳ್ತು ಅಂತ ಹೇಳಿದ್ರೆ ಅನಾಥ ಕರುಗಳಾಗಿ ಪರಿವರ್ತನೆ ಹೊಂದುತ್ತೆ, ಅಂತ ಕರುಗಳನ್ನ ಹೇಗೆ ಸಾಕಾಣಿಕೆ ಮಾಡಬೇಕು? ಈಗ ಒಂದು ಊರು ಅಂದ್ರೆ ಆ ಒಂದು ಸಮಯದಲ್ಲಿ ಬೇರೆ ಹಸುಗಳು ಕರು ಹಾಕಿರ್ಬೋದು, ಒಬ್ರು ಒಂದೇ ಹಸು ಸಾಕಿರ್ಬೋದು ಅಥವಾ ಇನ್ನೊಬ್ರು 3-4 ಸಾಕಿರ್ಬೋದು, ಅಥವಾ ಅಕ್ಕಪಕ್ಕದಲ್ಲಿ ಒಬ್ರು ಒಂದೇ ಸಾಕಿದ್ರೆ ಆ ಹಸು ಕರು ಹಾಕಿರೋ ಗಿಣ್ಣ ಹಾಲ್ನ ಅದೇ ಟೈಮಿಗೆ ಅದೇ ಸಮಯಕ್ಕೆ ಏನಾರ ಹಾಕಿದ್ರೆ ಅವ್ರ ಹತ್ರ ಇಸ್ಕೊಂಡು ಅದನ್ನ ಸ್ಟೋರ್ ಮಾಡಬಹುದು ಫ್ರೀಜರ್ ಅಲ್ಲಿ. ಫ್ರೀಜರ್ ಅಂದ್ರೆ ಫ್ರಿಜ್ ಅಲ್ಲಿರೋ ಫ್ರೀಜರ್ ಭಾಗದಲ್ಲಿಟ್ಟು ಅದು ಬೇಕಾಗಿದ್ದಷ್ಟು, ನಾನು ಹೇಳ್ದಂಗೆ ಕರು ಹುಟ್ಟಿ 15-30 ನಿಮಿಷದೊಳಗೆ ಗಿಣ್ಣಲ್ಲಿ ಕುಡಿಸ್ಲೇಬೇಕು. ಅದ್ರ ಜೊತೆಗೆ ಉಳಿದಿರೋಂತ ಹಾಲನ್ನ ಮಿಲ್ಕ್ ರಿಪ್ಲೇಸರ್ಸ್ ಅಂತ ಬರುತ್ತೆ. ಅಂದ್ರೆ ಈಗ ಹಾಲು ಕಮ್ಮಿ ಇದೆ ಅಥವಾ ಗಿಣ್ಣ ಹಾಲ್ ತರನೇ ಲ್ಯಾಕ್ಸೆಟಿವ್ ಎಫೆಕ್ಟ್ ಆಗ್ಬೇಕು, ಅಂದ್ರೆ ಹೊಟ್ಟೆಲಿರೋ ಅರ್ಗಿರೋಂತ ಆಹಾರ ಸಗಣಿಯಾಗಿ ಹೊರಗಡೆ ಬರೋದಕ್ಕೋಸ್ಕರ ಹೆಲ್ಪ್ ಆಗ್ಬೇಕಲ್ಲ. ಹಾಗಾಗಿ ಮಾಮೂಲಿ ಹಾಲಿಗೆ 2 ಮೊಟ್ಟೆ ಒಡೆದಾಕ್ಬಿಟ್ಟು 2 ಮೊಟ್ಟೆನ ಬಿಳಿ ಮತ್ತು ಅರಶಿನ ಭಾಗ ಮಿಕ್ಸ್ ಮಾಡಿ ಜೊತೆಗೆ ಒಂದು 30 ml ಹರಳೆಣ್ಣೆ ಮಿಕ್ಸ್ ಮಾಡಿ ಹಾಲು ಕುಡಿಸಿದ್ರೆ ಆ ಕರು ಆರೋಗ್ಯವಾಗಿರುತ್ತೆ, ಆಮೇಲೆ ಜೀವಸತ್ವಗಳು ಅದು ಗ್ರಹಿಸೋದಕ್ಕೂ ಸರಿಯಾಗಿರುತ್ತೆ. ಅದಾದ ನಂತರ ಮಿಲ್ಕ್ ರಿಪ್ಲೇಸರ್ಸ್ ಅಂತ ಅಂದೆ, ಬೇರೆ ಹಸುದು ಹಾಲು ತಂದ್ಬಿಟ್ಟು ಕುಡಿಸೋದು, ಜೊತೆಗೆ ವೇ ಮಿಲ್ಕ್ ಅಂತ ಬರುತ್ತೆ, ಬಟರ್ ಮಿಲ್ಕ್ ಮಜ್ಜಿಗೆ ಅವೆಲ್ಲ ಮಿಕ್ಸ್ ಮಾಡಿ ಕುಡಿಸೋದು, ಅಥವಾ ಕಾಫ್ ಟಾಟರ್ಸ್ ಅಂತ ಆಮೇಲೆ ಬರುತ್ತೆ, ಇವೆಲ್ಲ ದಾನಿ ಮಿಶ್ರಣ ತರ ಸ್ವಲ್ಪ ಒಂದು 50 ಭಾಗ ಜೋಳದ ಕಾಳು, ಇನ್ನೊಂದು 50 ಭಾಗ ಶೇಂಗಾ ಹಿಂಡಿ, ಎರಡು ಮಿಕ್ಸ್ ಮಾಡಿಬಿಟ್ಟು ಕೊಡೋ ತರ, ಅಂದ್ರೆ 9 ದಿನದ ನಂತರ. ಅದಕ್ಕಿಂತ ಮುಂಚೆ ಬೇರೆ ತಾಯಿಯ ಹಾಲನ್ನು ಕೊಟ್ಟು ಜೊತೆಗೆ ಮಿಲ್ಕ್ ರಿಪ್ಲೇಸರ್ಸ್ ನಾನು ಹೇಳಿದಾಗೆ ಬೇರೆ ಹಾಲಿಗೆ ಮೊಟ್ಟೆ ಒಡೆದಾಕದು, ಸೊ ಈ ತರ ಎಲ್ಲ ಮಾಡಿದಾಗ ಈ ಅನಾಥ ಕರುಗಳನ್ನ ನಿರ್ವಹಣೆ ಮಾಡಬಹುದು. ಕರುಗಳನ್ನ ಸಾಕಾಣಿಕೆ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿದ್ರೆ ಒಳ್ಳೇದು? ಈಗ ಹುಟ್ಟಿದ ಕರು ತಾನು ತನ್ನ ಗೊರಸಿನಲ್ಲಿ ಜಾರೋಗ ಅಂತ ಒಂದು ಪದಾರ್ಥ ಇರ್ತೀವಿ, ಅದನ್ನ ಹೂಫೋ ಅಂತ ಕನ್ನಡದಲ್ಲಿ ಕರೆದ್ರು, ಅದ್ರ ಮೇಲ್ಗಡೆ ಒಂಥರ ಕುರ ಅಂತ ಕನ್ನಡದಲ್ಲಿ ಕರೀತಾರೆ, ಬಿಳಿ ಭಾಗ ಇರುತ್ತೆ, ಅದು ಸಮನಾಗಿ ಕತ್ತರಿಸ್ಬೇಕು. ಸಮನಾಗಿ ಕತ್ತರಿಸಾದ್ಮೇಲೆ ಆ ಕರು ನಿಲ್ಲೋದಕ್ಕೆ ಮಾಲೀಕರು ಸಹಾಯ ಮಾಡಬೇಕು, ಅಂದ್ರೆ ಕೊಟ್ಟಿಗೆಯಲ್ಲಿ ಅದು ಜಾರೋಕೆ ಇಲ್ಲ ಅಂದ್ರೆ ತಾನಾಗೆ ನಿಲ್ಲುತ್ತೆ, ದೇವರು ಅಷ್ಟು ಸೃಷ್ಟಿಸಿದ್ದಾನೆ. ಅಂದ್ರೆ ನಮ್ಮ ಮನುಷ್ಯನ ಮೆದುಳಲ್ಲಾಗ್ಲಿ ಪ್ರಾಣಿಗಳ ಮೆದುಳಲ್ಲಾಗ್ಲಿ ಬೇಸಲ್ ನ್ಯೂಕ್ಲಿಯೈ ಅಂತ ಇದೆ, ಆ ಒಂದು ಅಂಗ ತಾನು ಕರುವಾಗಿದ್ದಾಗ್ಲೇನೆ ಎದ್ದು ನಿಲ್ಲೋ ಅಂತ ಚೈತನ್ಯ ಕೊಟ್ಟಿರುತ್ತೆ, ಅದು ಅಂದ್ರೆ ಒಂಥರ ರೆಕಾರ್ಡೆಡ್ ಸಿಸ್ಟಮ್ ಇದ್ದಾಗೆ ಅದೊಂದು ನಿರ್ವಹಣೆ ಮಾಡುತ್ತೆ. ಅಕಸ್ಮಾತ್ ಅದೇನಾರ ಕರು ಸ್ವಲ್ಪ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಾಗ ಮಾಲೀಕರು ಸಹಾಯ ಮಾಡಿ ಅದನ್ನ ನಿಲ್ಸೋದಕ್ಕೆ ವ್ಯವಸ್ಥೆ ಮಾಡಬಹುದು. ಅದಾದ್ಮೇಲೆ ಪ್ರಥಮ ಚಿಕಿತ್ಸೆ ಇರುತ್ತೆ, ನಮ್ಮ ಕೊಟ್ಟಿಗೆಯಲ್ಲಿ ಕರು ಹಾಕುತ್ತೆ ಅಂತ ಗೊತ್ತಿದ್ದಾಗ್ಲೇನೆ ಮುಂಚೆನೆ ನಾವು ಒಂದು ಆಂಟಿಸೆಪ್ಟಿಕ್ ಸೊಲ್ಯೂಷನ್ಗಳಾದ ಟಿಂಚರ್ ಅಯೋಡಿನ್, ಪೋವಿಡೋನ್ ಅಯೋಡಿನ್, ಹೊಸ ಬ್ಲೇಡ್ಗಳು ಹಾಗೆ ದಾರ ಇಷ್ಟೆಲ್ಲ ಇಟ್ಕೊಂಡಿರ್ಬೇಕು, ಯಾಕಂದ್ರೆ ಹುಟ್ಟಿದಾಗ ಒಕ್ಳು ಬಳ್ಳಿ ನೇತಾಡ್ತಿರುತ್ತೆ ಒಕ್ಳಿಂದ, ಅಕಸ್ಮಾತ್ ಇನ್ನೂ ತಾಯಿ ಜೊತೆಗೆ ಅದು ಹೊಂದ್ಕಂಡೆ ಇದ್ರೆ ಒಕ್ಕಳ ಬಳ್ಳಿ ಅದನ್ನ ಹೊಸ ಒಂದು ಬ್ಲೇಡ್ ನಲ್ಲಿ ಕಟ್ ಮಾಡಬೇಕು. ಸೊ ಅದ್ ಕಟ್ ಮಾಡಾದ್ಮೇಲೆ ಹೊಕ್ಳದಿಂದ 2 ಇಂಚು ಕೆಳಗಡೆ ಬಿಟ್ಟು ಒಳ್ಳೆ ದಾರದಲ್ಲಿ ಕಟ್ಟಬೇಕು, ಅದೇ ನಾನು ಹೇಳದ್ನಲ್ಲ ಆಂಟಿಸೆಪ್ಟಿಕ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ದಾರದಲ್ಲಿ ಕಟ್ಬಿಟ್ಟು ಕಟ್ಟಿರೋ ಜಾಗದಿಂದ 1/2 ಇಂಚ್ ಕೆಳಗಡೆ ಮತ್ತೆ ಹೊಕ್ಳ ಬಳ್ಳಿ ಕೆಳಗಡೆ ಕಟ್ ಮಾಡಬೇಕು. ಇದು ಮಾಡೋದ್ರಿಂದ ನೇವಲ್ ಇಲ್ಲ ಅಂತ ಒಂದು ರೋಗ ಬರುತ್ತೆ, ಅಂದ್ರೆ ಮಣ್ಣಿನಲ್ಲಿ ಅಥವಾ ಸಗಣಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹೊಕ್ಳ ಬಳ್ಳಿ ಮೂಲಕ ಹೋಗಿ ದೇಹದಲ್ಲಿರೋ ಜಾಯಿಂಟ್ಸ್ ಅಂತೀವಲ್ಲ, ಶೋಲ್ಡರ್ ಜಾಯಿಂಟ್, ಎಲ್ಬೋ ಜಾಯಿಂಟ್, ಆ ತರ ಜಾಯಿಂಟ್ಗಳು ಅಂತ ಹೇಳ್ತೀವಿ, ಆ ಸಂಧಿಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಅಲ್ಲೋಗ್ಲ ಇದಾಗಿ ಅದಕ್ಕೆ ಸಮಸ್ಯೆ ಕೊಡ್ತವೆ. ನೇವಲ್ ಇಲ್ಲಂತ ಆಗಿ ಜಾಯಿಂಟ್ ಏನಂತೀವಿ ಅವೆಲ್ಲ ನಾವು ಕೈನ ಚಾಚ್ತೀವಿ, ಕೈನ ಮಡಿಸ್ತೀವಿ ಮನುಷ್ಯರು, ಪ್ರಾಣಿಗಳು ತಾವು ನಡಿಬೇಕಾರೆ ಸಂಧಿಗಳು ಫ್ರೀ ಆಗಿರ್ಬೇಕು. ಈ ನೇವಲ್ ಇಲ್ಲ ನಾವು ಕಂಡ ರೋಗ ಬಂತು ಅಂದ್ರೆ ಕರು ಇದ್ದು ಸತ್ತ ಹಾಗೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮನ ನಾವು ಹೊಕ್ಳ ಬಳ್ಳಿನ ಸರಿಯಾದ ರೀತಿಯಲ್ಲಿ ನೋಡ್ಕೊಬೇಕು, ಅದ್ರ ಜೊತೆಗೆ ಗಿಣ್ ಹಾಲು ಕುಡಿಸ್ಲೇಬೇಕು 30 ನಿಮಿಷದಲ್ಲಿ. ಇದಿಷ್ಟೆಲ್ಲ ಆದ ನಂತರನು ತಾಯಿ ಕೆಚ್ಚಲಿಂದ ಕರು ಹಾಲು ಕುಡಿಯೋಕೆ ಹೋಗೋಕೆ ಮುಂಚೆ ಕೆಚ್ಚಲನ್ನು ಚೆನ್ನಾಗಿ ತೊಳಿಬೇಕು, ಮತ್ತೆ ಒಣ ಬಟ್ಟೆಯಲ್ಲಿ ಒರೆಸಿ ಕರು ತಾನಾಗೆ ಬಾಯಾಕಿ ಕುಡಿಯೋ ಆ ಥರ ಅಭ್ಯಾಸ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ಈ ನಿರ್ವಹಣೆ ಸಮಯ ಏನಾರ ಜಾಸ್ತಿ ಮುಂದಕ್ಕೋಯ್ತು ಅಂದ್ರೆ 30 ನಿಮಿಷದೊಳಗೆ ನಾವು ಗಿಣ್ಣಾಲ್ ಕೊಡಿಸ್ಲಿಲ್ಲ ಅಂದ್ರೆ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಅದಕ್ಕೆ ಇವು ನಿರ್ವಹಣೆಗಳು. ಜೊತೆಗೆ ಡ್ರೈ ಪಿರಿಯಡ್ ಅಂತೀವಿ, ಸೊ ಗರ್ಭಾವಸ್ಥೆಯಲ್ಲಿದ್ದಾಗ ಕೊನೆಯ 2-ರಿಂದ 2.5 ತಿಂಗಳು ಹಾಲು ಕರಿಯೋದನ್ನ ನಿಲ್ಲಿಸ್ತಾರೆ. ಇನ್ನೇನು ಹಸು ಪ್ರಸವ ಸಮಯಕ್ಕೆ ಬಂದಾಗ ಅದಕ್ಕೆ ಲ್ಯಾಕ್ಸೆಟಿವ್ ಫುಡ್ ಕೊಡಬೇಕು, ಅಂದ್ರೆ ಹೆಚ್ಚಾಗಿ ಸಗಣಿ ಈಸಿಯಾಗಿ ಪಾಸ್ ಆಗತ್ತಾರ ಹೊರಗಡೆ ಬರತ್ತಾರ. ಸೊ ಆ ರೀತಿ ಮಾಡೋದ್ರಿಂದ ಕರುನು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಹೊಂದಿರುತ್ತೆ, ಆಮೇಲೆ ಕರು ಹಾಕ್ಬೇಕಾರೂ ಹಸುಗೆ ಏನು ಸಮಸ್ಯೆ ಆಗಲ್ಲ. ಸೊ ಈ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನೆಲ್ಲ ನಾವು ನಿರ್ವಹಿಸಿರ್ಬೇಕು. ಕರು ಹಾಕಾದ್ಮೇಲೂ ಕರು ಬಗ್ಗೆ ನಮಗೆ ಗಮನ ಇರಬೇಕು, ಅದರದ್ದು ಆಹಾರನು ಸರಿಯಾದ ರೀತಿಯಲ್ಲಿ ಕೊಡಿರ್ಬೇಕು, ಬೇಕಾಗಿದ್ದಷ್ಟು ಗಿಣ್ಣು ಹಾಲು, ಅದ್ರ ಜೊತೆಗೆ ಹಾಲು, ಅದ್ರ ಜೊತೆಗೆ ತಿಂಡಿ ಮಿಶ್ರಣ, ಇಷ್ಟೆಲ್ಲ ನಿರ್ವಹಿಸಿದ್ರೆ ಇಂದಿನ ಕರುವೇ ಮುಂದಿನ 500 ಹಸು ಆಗುತ್ತೆ ಅಥವಾ ಓರಿ ಆಗುತ್ತೆ. ಕರುಗಳ ಆರೈಕೆ ಮತ್ತೆ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ನಂಬರ್ 9880122470. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9880122470. ಒಳ್ಳೆದು ಡಾಕ್ಟರ್ ಎನ್ಎಂ ರಾಜಶೈಲೇಶ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ 500 ಹಸು ಕರುಗಳ ಆರೈಕೆ ಮತ್ತೆ ನಿರ್ವಹಣೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ನಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ 500 ಹಸು ಕರುಗಳ ಆರೈಕೆ ಮತ್ತು ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ಎಂ ರಾಜಶೈಲೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು ಸರಣಿಯ ಸಂಚಿಕೆಗಳನ್ನು ಆಧರಿಸಿದ ನೇರ ರಸಪ್ರಶ್ನೆ ಕಾರ್ಯಕ್ರಮ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಮತ್ತು ಡಾಕ್ಟರ್ ಕೆಪಿ ಚೇತನ್. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ ಈ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಗಳನ್ನ ರಕ್ಷಣೆಯನ್ನ ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನ ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನು ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನು ತಯಾರನ್ನ ಮಾಡಲಾಗುತ್ತೆ. ಬೇವಿನ ಬೀಜವನ್ನು ಹೊರಹಾಕಿ ತೈಲವನ್ನು ಹೊರತೆಗೆಯದೇ ಬೇವಿನ ಸಾರವನ್ನು ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%,